ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಪ್ರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಪ್ರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಪ್ರಗತಿಗೆ ಇದು ನಿರ್ಧಾರ ನೋಡೋ ಹರಿ ಭಜನೆ ಮಾಡೋ ನಿರಂತರ ಮೊದಲು ತೋರುತ್ತಿದೆ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ಮೊದಲು ಪುಷ್ಪವ ತಂದು ಸಮರ್ಪಿಸುವೆನೆಂದರೆ ಪುಷ್ಪವು ಹೊಕ್ಕಳಲಿ ಪಲ್ಲವಿಸಿದೆ ಪುಷ್ಪವ ತಂದು ಸಮರ್ಪಿಸುವೆನೆಂದರೆ ಪುಷ್ಪವು ಹೊಕ್ಕಳಲಿ ಪಲ್ಲವಿಸಿದೆ ಬೀಸಣಿಗೆಯ ತಂದು ಬೀಸುವೆನೆಂದರೆ ಬೀಸುತಿಹನು ಖಗ ತನ್ನ ಪಕ್ಕದಲ್ಲಿ ಹಾಸುಗೆಯನು ತಂದು ಹಾಸಿದೆನೆಂದರೆ ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ ನಿನ್ನ ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ಹರಿ ನಿನ್ನ ಹೇಗೆ ಮೆಚ್ಚಿ ಸಲಿ ಅರ್ಚಿ ಸಲಿ ಹರಿ ನಿನ್ನ ಹೇಗೆ ಮೆಚ್ಚಿ ಸಲಿ ಅರ್ಚಿ ಸಲಿ